उनके परिवार ने वाकई बहुत पुण्य का काम किया है। ಮನದ ಮಾತಿನ ನೂರು ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಮೂಡಿ ಬಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಕೃಷ್ಣೇಗೌಡ ಕೆಟಿ ಅವರೊಂದಿಗೆ ಸಂದರ್ಶನ, ನಂತರ ಅಪ್ಪಗಿರಿ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳುತ್ತೀರಿ. ಮೊದಲಿಗೆ ಜಾಹೀರಾತು. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕತೆ, ಈಗೆಲ್ಲ ಸ್ಪೀಡ್. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಈ ವಿಷಯವಾಗಿ ಡಾ ಕೃಷ್ಣೇಗೌಡ ಕೆಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಕೃಷ್ಣೇಗೌಡ ಅವರೇ. ನಮಸ್ಕಾರ. ಕೃಷಿಯಲ್ಲಿ ಮಣ್ಣು ಬಹಳ ಮುಖ್ಯವಾದಂಥ ಸಂಪನ್ಮೂಲ. ಹೌದು. ನೀರು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಹೌದು. ನಾವು ಈ ಖುಷ್ಕಿ ಬೇಸಾಯಕ್ಕೆ ಬಂದರೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಬಹಳ ಒತ್ತನ್ನು ಕೊಡಬೇಕಾಗತ್ತೆ. ಖಂಡಿತ. ಅದು ನೀರಾವರಿಯಲ್ಲೇ ಆದರೂ ಆಗ್ಬೋದು, ಯಾಕೆಂದರೆ ಅಲ್ಲೂ ಕೂಡ ಮಣ್ಣಿನ ಒಂದು ಆರೋಗ್ಯ, ಮಣ್ಣಿನ ಒಂದು ಸಂರಕ್ಷಣೆ ಬಹಳ ಮುಖ್ಯವಾದಂತ ಗಮನಿಸಲೇಬೇಕಾಗ್ತದೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಮಣ್ಣಿನ ಒಂದು ಮಹತ್ವ, ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳಿದರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಮಣ್ಣು ನಮ್ಮ ದೇಶದ ಸಂಪತ್ತು. ಹಾಗೆ ಮಣ್ಣಿನ ಆರೋಗ್ಯನೇ ನಮ್ಮ ದೇಶದ ಆರೋಗ್ಯ, ನಮ್ಮ ಆಹಾರದ ಭದ್ರತೆ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಈ ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಭೂಮಿಯ ಮೇಲ್ಭಾಗವನ್ನು ಸಾಮಾನ್ಯವಾಗಿ ನಾವು ಮಣ್ಣು ಎಂದು ಕರೆಯುವುದು ರೂಢಿಯಲ್ಲಿದೆ. ಈ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ, ರಸ್ತೆ ಕೆಲಸ ಮಾಡೋರಿಗೆ ಆಗಲಿ, ಮನೆ ಕಟ್ಟುವಂಥ ಜನಗಳಿಗೆ ಆಗಲಿ, ಮಣ್ಣು ಒಂದು ನಿರ್ಜೀವ ವಸ್ತು. ಆದರೆ ನಮ್ಮ ರೈತರಿಗೆ ಅದೇ ಸರ್ವಸ್ವ, ಒಂದು ನೈಸರ್ಗಿಕ ಸಂಪತ್ತು. ಇದನ್ನ ಅವರು ಬಹಳಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಚರಿತ್ರೆಯಲ್ಲಿ ಓದಿದ್ದೇವೆ, ಕೆಲವು ನಾಗರಿಕತೆಗಳು ಮಣ್ಣನ್ನ ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳದೆ ಹೌದು ಅವು ನಾಶವಾದವು ಅಂತ ನಾವು ಚರಿತ್ರೆಯಲ್ಲಿ ಕೇಳಿದ್ದೀವಿ. ಖಂಡಿತ ಖಂಡಿತ, ಈ ಮಾತು ನಿಜ. ಆದ್ರೆ ಈ ಮಣ್ಣು ಏನಿದೆ, ನಾವು ಬೆಳೆಯುವಂತ ಬೆಳೆಗಳಿಗೆ ನೆಲೆ ಕೊಡುತ್ತೆ. ಹೌದು, ನೆಲೆಯೇ ಆಧಾರ. ಅದ್ರ ಜೊತೆಗೆ ನೀರು, ಉಸಿರಾಡಲು ಗಾಳಿ ಮತ್ತು ಬೆಳೆಯ ಬೆಳವಣಿಗೆಗೆ ಆಹಾರ ಪೋಷಕಾಂಶಗಳನ್ನ ಸರಬರಾಜ್ ಮಾಡ್ತದೆ. ಅದರಿಂದ ಮಣ್ಣು ರೈತನಿಗೆ ಬಹಳಷ್ಟು ಮುಖ್ಯವಾದಂತ ಒಂದು ನೈಸರ್ಗಿಕ ಸಂಪತ್ತು. ಮಣ್ಣನ್ನು ನಾವು ರೈತರು ಬಹಳಷ್ಟು ಸಮರ್ಥವಾಗಿ ಉಪಯೋಗಿಸ್ಕೊಳ್ಬೇಕು, ಬೆಳೆ ಚೆನ್ನಾಗಿ ಬೆಳೆಯನ್ನ ಬೆಳ್ಕೊಳ್ಬೇಕು. ಕೇವಲ ಬೆಳೆಯನ್ನ ಬೆಳ್ಕೊಳ್ಳೋದು ಮಾತ್ರವಲ್ಲ, ಆ ಮಣ್ಣನ್ನ ಕಾಪಾಡ್ಕೊಂಡು ಬರಬೇಕು. ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾಪಾಡ್ಕೊಂಡು ಬರಬೇಕು. ಈ ಮಣ್ಣಿನ ಫಲವತ್ತತೆ, ಮಣ್ಣಿನ ಉತ್ಪಾದಕ ಶಕ್ತಿಯನ್ನ ಬೆಳೆಸಿ ಬೆಳೆಸ್ಕೊಂಡು ಅದನ್ನ ತಮ್ಮ ಸಂತತಿಗೆ, ಮುಂದಿನ ಸಂತತಿಗೆ ವರ್ಗಾಯಿಸುವುದು ರೈತರಿಗೆ ಬಹಳಷ್ಟು ಒಂದು ಅವಶ್ಯಕ. ಆ ಒಂದು ದೃಷ್ಟಿಯಿಂದ ನಾವು ಈ ರೈತರು ಮಣ್ಣಿನ ಬಗ್ಗೆ, ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಗಮನ ಕೊಡಲೇಬೇಕಾಗ್ತದೆ. ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಹೆಚ್ಚಿನ ಪ್ರದೇಶ ಈ ಮಳೆ ಆಶ್ರಯದಲ್ಲೇ ಇದೆ, ಕುಸ್ಕಿ ಪ್ರದೇಶಕ್ಕೆ ಇದಾಗ್ತದೆ. ಅದರಿಂದ ಮಣ್ಣು ಮತ್ತು ನೀರಿನ ರಕ್ಷಣೆ ಕೇವಲ ತೋಟಗಾರಿಕೆ ಆಗಲಿ, ನೀರಾವರಿ ಪ್ರದೇಶಕ್ಕೆ ಆಗಲಿ ಕುಸ್ಕಿ ಸ್ಥಿಮಿತವಲ್ಲ, ಎಲ್ಲಾ ವ್ಯವಸಾಯ ಕೃಷಿ ಭೂಮಿನಲ್ಲಿ ಈ ಇದು ಮಣ್ಣು ಮತ್ತು ನೀರಿನ ತೇವಾಂಶ ರಕ್ಷಣೆ ಗಮನ ಕೊಡಬೇಕಾಯ್ತೆ. ಆದ್ರೂ ಕೂಡ ನಾವು ಈ ಕುಸ್ಕಿ ಪ್ರದೇಶದಲ್ಲಿ ಮಳೆಯನ್ನೇ ಆಧರಿಸಿ ನಾವು ರೈತರು ಬೆಳೆಯನ್ನು ಬೆಳ್ಕೊಳ್ಳೋದ್ರಿಂದ ಆ ಒಂದು ನಿಶ್ಚಿತವಾದಂತ ರೀತಿಯಲ್ಲಿ ಲಭ್ಯವಿರುವುದಿಲ್ಲ. ಆ ಒಂದು ದೃಷ್ಟಿಯಿಂದ ಮತ್ತು ಮಣ್ಣಿನ ಮತ್ತು ನೀರಿನ ತೇವಾಂಶ ರಕ್ಷಣೆ ಬಗ್ಗೆ ಕುಸ್ಕಿ ಪ್ರದೇಶದಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗ್ತದೆ. ಇನ್ನು ನಾವು ಈ ಮಣ್ಣು ಮತ್ತೆ ನೀರಿನ ಒಂದು ಸಂರಕ್ಷಣಾ ಕ್ರಮಗಳಿಗೆ ಬಂದ್ರೆ ಈ ಕ್ರಮಗಳ ಒಂದು ಮೂಲ ತತ್ವಗಳು ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇಲ್ಲಿ ನಮ್ಮ ರೈತರು ಗಮನಿಸಬೇಕಾದಂತ ಒಂದು ಮೂರು ಅಂಶಗಳ ಬಗ್ಗೆ ನಾನು ಒತ್ತಿ ಹೇಳಿಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಹೆಚ್ಚು ಮಳೆ ಆದಾಗ, ಮಳೆಯ ತೀಕ್ಷ್ಣತೆ ಜಾಸ್ತಿ ಇದ್ದಾಗ ಏನಾಗ್ತದೆ, ಭೂಮಿ ಒಳಗಡೆ ಇಂಗುವ ಶಕ್ತಿ ಕಡಿಮೆ ಆಗ್ತದೆ. ಆಗ ಏನಾಗ್ತದೆ, ಬಿದ್ದಂತ ಮಳೆ ನೀರು ಹರಿದು ಹೊರಗಡೆ ಹೋಗ್ತಾ ಇರ್ತದೆ. ಹರಿದು ಹೊರಗಡೆ ಹೋಗುವಾಗ ಏನಾಗ್ತದೆ, ಇಳಿಜಾರು ಜಾಸ್ತಿ ಇದ್ದಾಗ ಅದು ಬಹಳಷ್ಟು ವೇಗವಾಗಿ ಹೋಗ್ತದೆ. ಇಳಿಜಾರು ಜಾಸ್ತಿ ಆದಷ್ಟು ಅದರ ನೀರಿನ ವೇಗ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಹರಿದು ಹೋಗುವಾಗ ಏನಾಗ್ತದೆ, ನೀರಷ್ಟೇ ಹೋಗುವುದಿಲ್ಲ, ಮಣ್ಣನ್ನು ಕೂಡ ಅದರ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಈ ರೀತಿ ಆಗೋದ್ರಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಈ ತಡೆ ಈ ವೇಗವಾಗಿ ಹರಿದು ಹೋಗುವಂತ ನೀರನ್ನ ನಾವು ತಡಿಬೇಕಾಗ್ತದೆ. ತಡಿಬೇಕಾಗುತ್ತೆ ಅಂತಂದ್ರೆ ಇಳಿಜಾರಿಗೆ ಇದರ ಆಗಿ ಅಡ್ಲಾಗಿ ನಾವು ಬದುಗಳನ್ನು ಹಾಕೊಳ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಮೂಲತತ್ವ. ಮೂರು, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಈ ಒಂದು ಇಳಿಜಾರನ್ನ ಅಡ್ಡಲಾಗಿ ಬದುಗಳನ್ನು ಹಾಕೊಳ್ಬೇಕಾಗಿರೋದು ಒಂದು ಮೂಲತತ್ವ. ಒಂದು ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಆ ಬಿದ್ದಂತ ಮಳೆಯ ನೀರು ಅಲ್ಲೇ ಬೀಳ್ಬೇಕು, ಅಲ್ಲೇನೆ ಭೂಮಿ ಒಳಗಡೆ ಇಂಗುಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಬೇಕಾಗ್ತದೆ. ಈ ಇದು ಏನಂತಂದ್ರೆ, ಈ ಇಂಗುವಿಕೆ ಶಕ್ತಿ ಬೇರೆ ಬೇರೆ ರೀತಿ ಇರುತ್ತೆ. ಕಪ್ಪು ಮಣ್ಣು ಭೂಮಿನಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಕೆಂಪು ಮಣ್ಣು ಭೂಮಿನಲ್ಲಿ ಜಾಸ್ತಿ ಇರ್ಬೋದು. ಈ ರೀತಿ ಆ ಮಣ್ಣಿಗೆ ಅನುಕೂಲವಾಗಿ ವಿವಿಧ ಬಗೆಯ ಮಣ್ಣುಗಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಈ ಭೂಮಿ ಬಿದ್ದಂತ ಮಳೆ ನೀರನ್ನು ಭೂಮಿನಲ್ಲಿ ಇಂಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಎರಡನೇ ಅಂಶದ ಬಗ್ಗೆ ಗಮನ ಕೊಡ್ಬೇಕು. ಮೂರನೇದು ಅಂದ್ರೆ, ಆ ಏನು ನಾವು ಶೇಖರಣೆ ಮಾಡ್ಕೊಂಡಿರ್ತೀವಿ ಭೂಮಿ ಒಳಗಡೆ, ಆ ಭೂಮಿಯ ಒಳಗಡೆ ಇದ್ದಂತ ನೀರನ್ನ ನಾವು ಸಮರ್ಥವಾಗಿ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಬೇಕು. ಹೌದೌದು, ಅದು ಕೂಡ ಬಹಳ ಮುಖ್ಯ. ನಾವು ಏನು ಶೇಖರಣೆ ಆಗಿರೋ ನೀರನ್ನು ಸಮರ್ಥವಾಗಿ ಉಪಯೋಗಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡ್ಬೇಕಾಯ್ತು. ಇನ್ನು ನಾಲ್ಕನೇ ಅಂಶ ಅಂತಂದ್ರೆ, ನಾವು ಎಷ್ಟೆಲ್ಲ ಸಂರಕ್ಷಣಾ ಕ್ರಮಗಳನ್ನು ಮಾಡಿಕೊಂಡ್ರು ಕೂಡ ನಾವು ಕೆಲವು ಬಾರಿ ಸಾಮಾನ್ಯ ಹೇಳುವುದಾದ್ರೆ, ನಮ್ಮ ಈ ಕೆಂಪು ಮಣ್ಣು ಭೂ ಪ್ರದೇಶದಲ್ಲಿ ಮೇ ನಲ್ಲಿ ಸ್ವಲ್ಪ ಹೆಚ್ಚು ನಾವು ಸಂರಕ್ಷಣೆ ಮಾಡೋದು ಕೂಡ ನೀರು ಹರಿದು ಹೋಗುವಂತ ಸಾಧ್ಯತೆ ಇರುತ್ತೆ. ಮತ್ತು ಈ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಮಳೆ ಜಾಸ್ತಿ ಆದಾಗ ನಾವು ನೀರು ಹರಿದು ಹೋಗ್ತದೆ. ಅಂತ ಹರಿದು ಹೋಗುವಂತ ನೀರನ್ನ ನಾವು ಶೇಖರಣೆ ಮಾಡಿಕೊಂಡು ಕೃಷಿ ಹೊಂಡಗಳಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ಮರುಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಈ ಒಂದು ತತ್ವಗಳನ್ನ ಏನಿದೆ ಗುರಿ, ನಮ್ಮ ಸಂರಕ್ಷಣೆ ಗುರಿ ಸಂರಕ್ಷಣೆಯಲ್ಲಿ ಅನುಸರಿಸಬೇಕಾಗ್ತದೆ. ಈಗ ಹರಿದು ಹೋಗುವಂತ ಮಳೆ ನೀರಿನ ವೇಗವನ್ನ ಕಡಿಮೆ ಮಾಡಬೇಕು ಅಂತ ತಾವು ಹೇಳಿದ್ರಿ. ಹೌದು, ಇದು ಮುಖ್ಯವಾದ ಮೊದಲನೇ ತತ್ವ ಅಂತ. ಹೌದು, ಇದನ್ನ ಹೇಗೆ ನಾವು ಯಾವ್ಯಾವ ಕ್ರಮಗಳನ್ನು ಅನುಸರಿಸಿ ಕಡಿಮೆ ಮಾಡಬಹುದು ಅಂತೀರಿ? ಇಲ್ಲಿ ನಾವು ಗಮನ ವಹಿಸಬೇಕಾಗಿರೋದು ಅಂತಂದ್ರೆ, ಯಾವ ಬಗೆಯ ಮಣ್ಣು ನಮ್ದು ಮತ್ತು ಇಳಿಜಾರು ಎಷ್ಟಿದೆ, ಹೇಗಿದೆ, ಬಹಳ ಇಳಿಜಾರಿನ ಹೊಲನ ಅಥವಾ ಕಡಿಮೆ ಇಳಿಜಾರಿನ ಹೊಲನ, ಈ ರೀತಿ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಸಾಮಾನ್ಯ ಇಳಿಜಾರು ಶೇಕಡ ಒಂದಕ್ಕಿಂತ ಕಡಿಮೆ ಇದ್ದಾಗ ನಾವು ಈ ಬೇಸಾಯ ಕ್ರಮಗಳಿಂದ ಮೂಲಕನೇ ಮಣ್ಣು ಮತ್ತು ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ಳಕ್ ಸಾಧ್ಯವಾಗ್ತದೆ. ಏನಪ್ಪ ಅಂತಂದ್ರೆ, ಇಳಿಜಾರಾಗಿ ಅಡ್ಲಾಗಿ ಉಳುಮೆ ಮಾಡೋದೇ ಆಗಲಿ, ಬಿತ್ತನೆ ಸಮಪಾತಾಳಿ ಉಳುಮೆ ಮಾಡೋದು, ಬೇಸಾಯ ಕ್ರಮಗಳನ್ನು ಕೂಡ ಅದೇ ರೀತಿ ನಾವು ಮಾಡಿಕೊಂಡಾಗ ಈ ಮಣ್ಣು ಮತ್ತು ತೇವಾಂಶ ರಕ್ಷಣೆ ಅನುಕೂಲಕರವಾಗಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಏನಿದೆ ಅಂತರ ಬೆಳೆಗಳನ್ನು ಬೆಳ್ಕೊಂಡಾಗಲೂ ಕೂಡ, ಒಂದು ಹೆಚ್ಚಿಗೆ ಆಳಕ್ಕೆ ಹೋಗುವಂತ ಬೆಳೆ, ಇನ್ನೊಂದು ಈಗ ರಾಗಿ ತೊಗರಿನೇ ಆಗಲಿ, ಕಡಲೆಕಾಯಿ ತೊಗರಿನೇ ಆಗಲಿ, ಈ ರೀತಿ ಬೆಳೆಗಳನ್ನು ಬೆಳ್ಕೊಂಡಾಗ ಏನಾಗ್ತದೆ ಅಂತಂದ್ರೆ, ಅದು ಅಡ್ಡ ಆಗ್ತದೆ, ನೀರು ಹರಿದು ಹೋಗಕ್ಕೆ ಬಿಡೋದಿಲ್ಲ. ಮತ್ತು ಈ ಅಂತರ ಬೇಸಾಯ ಮಾಡ್ತೀವಿ, ಈ ಬೆಳೆಗಳಲ್ಲಿ ಅಂತರ ಬೇಸಾಯ ಮಾಡಿದಾಗ ಏನಾಗ್ತದೆ, ಭೂಮಿನಲ್ಲಿ ಆದಷ್ಟು ನೀರು ಇಂಗುಕ್ಕೆ ಹೋಗ, ಮೊದಲೇ ಅದು ಮಟ್ಟವಾದಂಥ ಭೂಮಿ, ಅದರ ಜೊತೆಯಲ್ಲಿ ಈ ರೀತಿ ಬೇಸಾಯ ಕ್ರಮಗಳನ್ನು ಮಾಡಿದಾಗ ನಾವು ತೇವಾಂಶ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಇದು ಒಂದು. ಒಂದೊಳ್ಳೆ ಈ ಇಳಿಜಾರು ಜಾಸ್ತಿ ಇದ್ದಾಗ, ಸಾಮಾನ್ಯವಾಗಿ ನಮ್ಮ ಕೃಷಿ ಭೂಮಿಗಳು ಏನಿದೆ ಅಂತಂದ್ರೆ ಶೇಕಡ ಒಂದಕ್ಕಿಂತ ಜಾಸ್ತಿ, 5-6 6%-ವರೆಗೂ ಕೂಡ ಪ್ರದೇಶಗಳಲ್ಲಿ ನಮ್ಮ ರೈತರು ವ್ಯವಸಾಯ ಮಾಡ್ತಾರೆ. ಇಂಥ ಪ್ರದೇಶಗಳಲ್ಲಿ ನಮ್ಗೆ ಖಂಡಿತವಾಗ್ಲೂ ಬದುಗಳು ಬೇಕಾಗ್ತದೆ. ಯಾವ ರೀತಿ ಬದುಗಳು ಹಾಕಬಹುದು? ಈ ಪೂರ್ವಕವಾಗಿ ಕೂಡ ಇದನ್ನು ಏನ್ ನಮ್ಮ ವ್ಯವಸಾಯ ಮಾಡ್ತಾ ಇದ್ದಾರೆ, ಮೊದಲಿಂದ ಕೂಡ 100+ ವರ್ಷಗಳಿಂದ ನಮ್ಮ ರೈತರು ಬದುಗಳು ಹಾಕೊಂಡಿದ್ದಾರೆ, ರೈತರು ಬದುಗಳು ಹಾಕೊಂಡಿದ್ದಾರೆ ಇಳಿಜಾರಿಗೆ ಅಡ್ಲಾಗಿ. ಆದ್ರೆ ಏನಪ್ಪಾ ಅಂತಂದ್ರೆ ವೈಜ್ಞಾನಿಕವಾಗಿಲ್ಲ. ವೈಜ್ಞಾನಿಕ ರೀತಿಯಲ್ಲಿ ನಾವೇನು ಸಂಶೋಧನೆ ಮಾಡ್ಕೊಂಡು ಬಂದು ಸುಮಾರು 1940-45 ಈ ಬದುಗಳನ್ನ ನಾವು ಈ ರೀತಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಶಿಫಾರಸು ಮಾಡ್ಕೊಂಡು ಬಂದು ಇವುಗಳಲ್ಲಿ ಹಲವಾರು ವಿಧದ ಬದುಗಳನ್ನಿವೆ. ಸಾಮಾನ್ಯವಾಗಿ ನಾವು ಈ ಬದುಗಳಲ್ಲಿ ಈ ಸಮಪಾತಾಳಿ ಬದು ಅಂತ ಹೇಳಿ, ಈ ಸಮಪಾತಾಳಿ ಬದುಗಳು ಏನಿದೆ ಅವನ್ನ ನಾವು ಹಾಕೊಳ್ಳೋದು ಬಹಳ ಪರಿಣಾಮಕಾರಿ. ಅಂದ್ರೆ ಎತ್ತರಕ್ಕೆ ಅನುಗುಣವಾಗಿ ಇಳಿಜಾರಿಗೆ ಅಡ್ಡಲಾಗಿ ಎತ್ತರದ ವಿಚಾರ ಮನನ ಮಾಡಿಕೊಂಡು ನಾವು ಈ ಸಮಪಾತಾಳಿ ಬದುಗಳನ್ನ, ಅದು ಕೆಂಪು ಮಣ್ಣು ಭೂಮಿನಲ್ಲೇ ಆಗ್ಬಹುದು, ಕಪ್ಪು ಮಣ್ಣು ಭೂಮಿನಲ್ಲೂ ಕೂಡ ಆಗ್ಬಹುದು, ಈ ರೀತಿ ನಾವು ಈ ಬದುಗಳನ್ನ ರಚಿಸಿಕೊಳ್ಳೋದ್ರ ಮೂಲಕ ಇದನ್ನ ತೇವಾಂಶ ರಕ್ಷಣೆ ಮಾಡಕ್ ಬರ್ತದೆ. ಕ್ರಮೇಣ ನಾವು 1970-80 ಏನ್ ಮಾಡುದು ಅಂತಂದ್ರೆ ಈ ಇಳಿಜಾರು ಬದುಗಳು ಅಂತ, ಇಳಿಜಾರು ಬದು, ಇಳಿಜಾರು ಬದುಪಟ್ಟಿಗಳು, ಈ ರೀತಿ ಬೇರೆ ಬೇರೆ ರೀತಿಯ ಬದುಗಳನ್ನ ನಾವು ಕುಸ್ಕಿ ಪ್ರದೇಶದಲ್ಲಿ ಹಾಕುವುದ್ರ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆ ಮಾಡಿ ಅವನ್ನ ಶಿಫಾರಸು ಮಾಡಿದ್ದೀವಿ. ಹೀಗೆ ಇಳಿಜಾರಿಗೆ ಅಡ್ಡಲಾಗಿ ಬದು ಹಾಕೊಳ್ಳೋದು, ಸಮಪಾತಾಳು ಬದು ಹಾಕೊಳ್ಳೋದು, ಹೀಗೆ ನಾನಾ ರೀತಿಯ ನಾವೇನು ಒಂದು ಈ ಕ್ರಮಗಳೇನಿದೆ ಆ ಈ ತಾಂತ್ರಿಕವಾಗಿ ಆ ಕ್ರಮಗಳ ಮೂಲಕ ನಾವು ಬದುಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ನಾವು ಸಮಪಾತಳಿ ಬದುಗಳನ್ನ ಬಳಸ್ಕೋಬಹುದು, ಅದು ಬಹಳ ಪರಿಣಾಮಕಾರಿ. ಇಳಿಜಾರು ಬದುಗಳನ್ನು ಕೂಡ ಹಿಂದೆ ಎಲ್ಲ ಮಾಡಿದ್ದಾರೆ, ಅದನ್ನು ಕೂಡ ಶಿಫಾರಸು ಮಾಡ್ತಾ ಇದೆ. ಮತ್ತೆ ಇಳಿಜಾರು ಬದುಪಟ್ಟಿಗಳು ಅವು ಇದಾವೆ, ಅವು ಎಲ್ಲಿ ಈ ಭೂಮಿ ಸ್ವಲ್ಪ ಸಮತಟ್ಟಿದೆ, ಸಮತಟ್ಟು ಇರುವಂತ ಪ್ರದೇಶದಲ್ಲಿ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಇದು ಮಾಡಬೇಕಾಗುತ್ತೆ, ಮಣ್ಣನ್ನು ಏರಿಂದ ತೆಗೆದುಕೊಂಡು ಹಳ್ಳಿಕ್ಕೆ ಹಾಕಬೇಕಾಗುತ್ತೆ, ಸ್ವಲ್ಪ ತಾಂತ್ರಿಕವಾಗಿ ಹೆಚ್ಚಿಗೆ ಖರ್ಚಾಗ್ತದೆ. ಆದ್ರೆ ನಾವು ಒಂದ್ಸಾರಿ ಅದನ್ನು ಇಳಿಜಾರು ಬದುಪಟ್ಟಿಗಳನ್ನ ಮಾಡ್ಕೊಳ್ತಂದ್ರೆ ಬಹಳ ಪಕ್ಕವಾಗಿ ಶಾಶ್ವತವಾಗಿ ಮಾಡುವಂತ ಅದೊಂದು ಕೆಲಸ ಆಗ್ತದೆ. ಮತ್ತೆ ಅಗಲ ತಳದ ಬದುಗಳು ಅಂತ ಕೇಳಿದ, ಹೌದು, ಈ ಕಪ್ಪು ಮಣ್ಣು ಭೂಮಿ ಪ್ರದೇಶದಲ್ಲಿ ಈ ಅಗಲ ತಳದ ಈ ಸಮಪಾತಳಿ ಬದು ಸಣ್ಣ ಆಗ್ಬಿಟ್ಟು ಏನಾಗ್ತದೆ, ಅಲ್ಲಿ ಬಿರುಕು ಬಿಟ್ಕೊಳ್ಳುತ್ತೆ ಬೇಸಿಗೆನಲ್ಲಿ. ಹೌದು, ಆ ಬಿರುಕು ಬಿಟ್ಕೊಂಡಾಗ ಬದುಗಳು ಬಿರುಕು ಬಂದಾಗ ನೀರು ಒಳಗಡೆನೆ ಹರಿದೋಗ್ಬಿಟ್ಟು ಬದು ವೀಕ್ ಇದಾಗ್ತದೆ. ಆ ಒಂದು ದೃಷ್ಟಿಯಿಂದ ಆ ಇದು ತಳದಲ್ಲಿ ಅಗಲವಾಗಿರುತ್ತೆ, ತಳದಲ್ಲಿ ಅಗಲವಾಗಿರುವಂತ ಬದುಗಳನ್ನ ಶಿಫಾರಸು ಕಪ್ಪು ಮಣ್ಣಿನ ಜಮೀನುಗಳಲ್ಲಿ, ಅದು ಬಹಳ ಅದರಲ್ಲೂ ಆಳವಾದ ಕಪ್ಪು ಮಣ್ಣು ಭೂ ಪ್ರದೇಶದಲ್ಲಿ ನಾವು ಇದನ್ನ ಹೆಚ್ಚಿಗೆ ಶಿಫಾರಸು ಮಾಡಲಾಗ್ತಾ ಇದೆ. ಈಗ ಬಿದ್ದಂತ ಮಳೆ ನೀರನ್ನ ನಾವು ಹಿಂಗ್ಸೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬಹುದು ಅಂತೀರ? ಅಂದ್ರೆ ನಮ್ಮ ರೈತರು ಏನೇನು ಕ್ರಮ ಅವರ ಜಮೀನ್ ಮಟ್ಟದಲ್ಲಿ ಕೈಗೊಳ್ಬಹುದು ಅಂತೀರ? ಇದು ಬಹಳ ಮುಖ್ಯವಾದಂತ ನಮ್ಮ ರೈತರೇ ಮಾಡ್ಕೊಳ್ಳ ಪ್ರತಿಯೊಬ್ಬ ರೈತರು ಕೂಡ ಮಾಡ್ಕೊಳ್ಬೇಕಾದಂತ ಕ್ರಮಗಳು ಇಲ್ಲಿವೆ. ಮುಖ್ಯವಾಗಿ ನಾವು ಯಾವ ವಿಧವಾದ ಮಣ್ಣೆ ಆಗಲಿ, ಅದು ಕೆಂಪು ಮಣ್ಣಾಗ್ಬೋದು, ಮೆಕ್ಕೆ ಮಣ್ಣಾಗ್ಬೋದು, ಕಪ್ಪು ಮಣ್ಣಿನ ಭೂಮಿ ಆಗ್ಬೋದು, ಎಲ್ಲಾ ಭೂಮಿಗಳಲ್ಲೂ ಅನುಸರಿಸಬಹುದಂತ ಕೆಲವು ಕ್ರಮಗಳನ್ನು ಮೊದಲು ವಿಚಾರ ಮಾಡೋಣ. ಇದು ಏನಪ್ಪ ಅಂತಂದ್ರೆ ನಾವು ಈ ಮಾಗಿ ಉಳುಮೆ ಅಂತ ಹೇಳ್ತೀವಿ, ಯಾವುದೇ ಒಂದು ಬೆಳೆನ ಬೆಳ್ಕೊಂಡ ನಂತರ ಕಟಾವಾದ ಮೇಲೆ ಅದನ್ನ ತೇವಾಂಶ ಇತ್ತು ಅಂತಂದ್ರೆ ಆ ಉಳುಮೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಮುಂದೆ ಬಿದ್ದಂತ ಮಳೆ ಆ ಭೂಮಿ ಒಳಗಡೆ ಇಂಗಕ್ಕೆ ಸಾಧ್ಯವಾಗ್ತದೆ, ಅನುಕೂಲ ಆಗುತ್ತೆ. ಇದನ್ನ ನಾವು ಎಲ್ಲಾ ಭೂಮಿಗಳಲ್ಲಿ ಎಲ್ಲಾ ಭೂ ಪ್ರದೇಶಗಳಲ್ಲೂ ನಾವು ಶಿಫಾರಸು ಆಗ್ತದೆ. ಆಮೇಲೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಇದು ಮಾಡಲೇಬೇಕಾದಂತ ಕ್ರಮ. ಕೆಲವು ಟೈಮಲ್ಲಿ ನೋಡಿದ್ದೀವಿ ಏನಾಗ್ತದೆ, ಇಳಿಜಾರಿಗೆ ಅದರ ಅನುಸಾರನೇ ಮಾಡ್ಕೊಂಡು ಹೋಗುವ, ಯಾಕಂದ್ರೆ ಉಳುಮೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಕಾಲುವೆ ತೋಡ್ಕೊಟ್ಟಂಗೆ ಆಗುತ್ತೆ, ಇದಕ್ಕೂ ಮಾಡಬಾರ್ದು. ಅದರಿಂದ ಅಡ್ಲಾಗೆ ಮಾಡಬೇಕು, ಇಳಿಜಾರಿಗೆ ಅಡ್ಲಾಗಿ ಮಾಡುವಂತದ್ದು ಬಹಳ ಮುಖ್ಯ. ನಂತರ ಅಂದ್ರೆ ಪ್ರತಿಯೊಂದು ನಾವು ಉಳುಮೆ ಮಾಡಿದ ಉಳುಮೆ ಸಾಲು ಕೂಡ ಒಂದ್ ರೀತಿ ಸಣ್ಣ ಬದು ರೀತಿಯಲ್ಲಿ ವರ್ತಿಸುತ್ತೆ. ಹೌದು, ಮತ್ತು ಈ ನಾವು ಉಳುಮೆ ಮಾಡ್ಕೊಂಡಾಗಿದ್ದ ಜೊತೆಗೆ ಸಾಧಾರಣವಾಗಿ ಮಟ್ಟ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಏನು ಮಣ್ಣನ್ನು ಬಹಳಷ್ಟು ಕೆಲಸ ಮಾಡಿ ಮಣ್ಣು ತಳ್ಳಬೇಕು ಅಂತ ಹೇಳ್ತಾ ಇಲ್ಲ. ನಾವು ಈ ಸಮನಿಗೆ ಈ ಹಳ್ಳ ತಗ್ಗು ಏನಿರ್ತೇವೆ ನೋಡಿ, ಅದನ್ನು ಒಂದು ಸಮತಟ್ಟು ಮಾಡ್ಕೊಳ್ಳೋದು, ಸ್ವಲ್ಪ ಮಟ್ಟಿಗೆ ಉಳುಮೆ ಮಾಡಿದ ನಂತರ ಈ ರೀತಿ ಮಾಡ್ಕೊಂಡಾಗ ಏನಾಗ್ತದೆ, ಬಿತ್ತನೆ ಮುಂಚೆ ಮಾಡ್ಕೊಳ್ಬೇಕು. ಇದನ್ನು ಬಿತ್ತನೆ ಮುಂಚೆ ಮಾಡ್ಕೊಂಡಾಗ ಏನಾಗ್ತದೆ, ನೀರು ಒಂದೇ ಕಡೆಯಿಂದ ಸಂಗ್ರಹ ಆಗದನ್ನ ಹೊಲದ ಎರಡು ಬದುಗಳ ನಡುವಿನ ಮಧ್ಯಪ್ರದೇಶದಲ್ಲಿ ಪೂರ್ಣವಾಗಿ ಹರಡುತ್ತೆ. ಅದರಿಂದ ಏನಾಗ್ತದೆ, ತಂಗು ಇಂಗುಕ್ಕೆ ಅನುಕೂಲ ಆಗ್ತದೆ, ಇದ್ರ ಬಗ್ಗೆ ಇದಾಗ್ತದೆ. ಮತ್ತು ಈ ಅಂತರ ಬೇಸಾಯ, ಅಂತರ ಬೇಸಾಯ ನಾವು ಯಾವುದೇ ಬೆಳೆ ಬೆಳೆಯಲಿ, ಅದು ಇಲ್ಲಿ ರಾಗಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಪ್ರತಿಯೊಂದು ಬೆಳೆಗೂ ಕೂಡ ಕುಸ್ಕಿ ಪ್ರದೇಶದಲ್ಲಿ ನಾವು ಅಂತರ ಬೇಸಾಯ ಮಾಡಿದಷ್ಟು ಕೂಡ ಬಿದ್ದಂತ ಮಳೆಯ ನೀರು ಭೂಮಿ ಒಳಗಡೆ ಇಂಗುಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಅಂತರ ಬೇಸಾಯಗಳನ್ನ ಮಾಡಿಕೊಳ್ಳೋದು, ಮತ್ತು ಈ ಎಲ್ಲಿ ನಾವು ಬೆಳೆಗಳಿಗೆ ಸಾಲಿನ ಅಂತರ ಜಾಸ್ತಿ ಕೊಡ್ತೀವಿ, ಉದಾಹರಣೆಗೆ ನಾವು ಹೇಳೋದಾದ್ರೆ ಮುಸ್ಕಿನ ಜೋಳ ಆಗ್ಬೋದು, ಹತ್ತಿ ಆಗ್ಬೋದು, ನಾವು ಬಿತ್ತನೆ ಮಾಡೋವಾಗ ಏನು ಮಾಡ್ತೀವಿ, ಸಮತಟ್ಟಾದ ಭೂಮಿಯಲ್ಲಿ ಬಿತ್ತನೆ ಮಾಡಿಬಿಡ್ತೀವಿ. ಅನಂತರ ಒಂದು 30-45 ದಿನ ಬೆಳೆಯ ಅವಧಿ ಮೇಲೆ ನಾವೇನು ಕುಂಟೆ ಹಾಯಿಸ್ತಾ ಇರ್ತೀವಿ, ಅಂತರ ಬೇಸಾಯ ಮಾಡ್ತಾ ಇರ್ತೀವಿ. ಕ್ರಮೇಣ ಅದು ಯಾವಾಗ ಬೆಳೆ ಬೆಳ್ಕೊಳ್ತಾ ಆದ್ಮೇಲೆ ಈ ಮಣ್ಣನ್ನು ಏರಾಕುವುದು ಅಂತ ಹೇಳ್ತೀವಿ. ಈ ದಿಂಡು ಸಾಲುಗಳನ್ನು ಮಾಡಿಕೊಂಡಾಗ ಏನಾಗ್ತದೆ, ಪ್ರತಿಯೊಂದು ಸಾಲು ಅದು ನೀರನ್ನು ತಡೆ ಇಡುವಂತ ಒಂದು ಶಕ್ತಿ ಅದಕ್ಕೆ ಬರ್ತದೆ. ಈ ರೀತಿ ದಿಂಡು ಸಾಲುಗಳನ್ನು ನಾವು ಬೆಳೆಗಳಲ್ಲಿ ಮಾಡಿಕೊಳ್ಳೋದು, ಇದು ಒಂದು ಕ್ರಮ. ಮತ್ತು ಈ ಸೆಪ್ಟೆಂಬರ್ನಲ್ಲಿ ಬೆಳೆ ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡು ಮೇಲ್ ಬಂದಾಗ ಈ ಕಳೆಗಳು ಅದು ಇದು ಲಭ್ಯ ಇರುವಾಗ ಏನು ಮಾಡ್ಬೋದಪ್ಪ ಅಂತಂದರೆ, ಈ ಮೇಲು ಉದಿಕೆ ಆಸ್ಪದ ಅದರಲ್ಲೂ ಯಾವಾಗ ಈ ಬರ ಬಂದಂತ ಭಾಳ ಮಳೆ ಕಡಿಮೆ ಆಯಿತು, ಬೆಳೆ ಒಣಗ್ತಾ ಇದ್ದವೆ, ಬದು ಮೇಲೆ ಹುಲ್ಲಿದೆ, ಅದನ್ನು ಕಟ್ ಮಾಡಿ ಕಟಾವು ಮಾಡ್ಕೊಂಡು ಬಂದ್ಬೇಕಾದ್ರೆ ನಾವು ಹರಡೋದು ಸಾಮಾನ್ಯ ಯಾವ ಬೆಳೆ ಹೆಚ್ಚಿಗೆ ಆರ್ಥಿಕವಾಗಿ ಹೆಚ್ಚಿಗೆ ದೃಷ್ಟಿ ಅನುಕೂಲ ಇರ್ತವೆ ಅಂತ ಬೆಳೆಗಳಿಗೆ ಈ ಒಂದು ಮೇಲು ಹೊದಿಕೆಯನ್ನು ಕೂಡ ಹಾಕೊಳ್ಳೋದು ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಈ ರೀತಿ ಹಲವಾರು ಕ್ರಮಗಳು ಏನಿವೆ, ಇವನ್ನ ಎಲ್ಲಾ ರೀತಿಯ ಭೂಪ್ರದೇಶಗಳು ಕೂಡ ನಾವು ಮಾಡೋಕೆ ಆಗ್ತವೆ. ಇನ್ನು ನಾವು ಕೆಂಪು ಮಣ್ಣು ಭೂಮಿ ಪ್ರದೇಶದಲ್ಲಿ ವಿಚಾರ ಮಾಡೋಣ. ಕೆಂಪು ಮಣ್ಣು ಭೂಪ್ರದೇಶದಲ್ಲಿ ನಾವು ಎರಡು ಏನು ಹೇಳ್ತಾ ಇದ್ದೀವಿ, ಈ ದೋಣಿ ಸಾಲು ತೆಗೆದು ಮಾಡಿ ಅಂತ ಹೇಳ್ತೀವಿ. ಅದು ರಾಗಿನೇ ಆಗಿರ್ಬೋದು ಅಥವಾ ಕಡಲೆಕಾಯಿ ಆಗಿರ್ಬೋದು, ಉರುಳಿನೇ ಆಗಿರ್ಬೋದು, ಪ್ರತಿ ಒಂದು 8-10 ಸಾಲುಗಳ ನಂತರ ದೋಣಿ ಸಾಲು ತೆಗೆದು ಆ ದೋಣಿ ಸಾಲು ಅದೇನು ಇಳಿಜಾರಿಗೆ ಅಡ್ಲಾಗೆ ಇರುತ್ತದೆ, ಬಿತ್ತನೆ ಕೂಡ ನಾವು ಇಳಿಜಾರಿಗೆ ಅಡ್ಲಾಗೆ ಮಾಡ್ಕೊಂಡಿರ್ತೀವಿ, ದೋಣಿ ಸಾಲು ಕೂಡ ತೆಗೆದಾಗ ಏನಾಗ್ತದೆ, ಆ ದೋಣಿ ಸಾಲಿನಲ್ಲಿ ನೀರು ಬಂದು ಅಲ್ಲಿ ತಂಗೊಳ್ಳುತ್ತೆ. ನೀರು ಬಂದು ಯಾವಾಗ ದೋಣಿ ಸಾಲಿನಲ್ಲಿ ಶೇಖರ ಆಗ್ತದೆ ಅದು ಕ್ರಮೇಣ ನಿಧಾನವಾಗಿ ಭೂಮಿ ಒಳಗಡೆ ಅನುಕೂಲ ಆಗ್ತದೆ. ಇಲ್ಲಿ ಒಂದು ಮಾತು ಸಾಮಾನ್ಯ ರೈತರು ಹೇಳ್ತಾರೆ, ನಾವು ದೋಣಿ ಸಾಲು ತೆಗೋದ್ರಿಂದ ನಮಗೆ ಅಷ್ಟು ಭೂಮಿ ಭೂಪ್ರದೇಶವು ಹೋಗ್ಬಿಡ್ತದೆ, ನಮಗೆ ಬೆಳೆ ಕಡಿಮೆ ಆಗ್ತದೆ ಅಂದ್ರೆ ನಮ್ಮ ವ್ಯವಸಾಯಕ್ಕೆ ಲಭ್ಯವಾಗೋದಿಲ್ಲ ಆಗುದಿಲ್ಲ ಅನ್ನೋ ಮಾತನ್ನ ಹೇಳ್ತೇನೆ. ಅದರಿಂದ ನಾವೇನ್ ಹೇಳ್ತೀವಿ ಅಂದ್ರೆ, ಎರಡು ದೋಣಿ ಸಾಲನ್ನ ಪಕ್ಕದಲ್ಲಿ ತೊಗರಿಯನ್ನು ಹಾಕೊಳ್ಳಿ, ತೊಗರಿ ಹಾಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳ್ತೀವಿ. ಇದನ್ನ ಕೆಂಪು ಮಣ್ಣು ಭೂ ಪ್ರದೇಶದಲ್ಲಿ ನಾವು ಇದನ್ನ ಹೇಳ್ತಾ ಇರ್ತೀವಿ. ಇನ್ನು ಈ ಬದುಗಳ ಅಂತರ ಬಹಳಷ್ಟು ದೂರ ಇದ್ದಾಗ 30-30 ಮೀಟರ್ಗಿಂತ ಜಾಸ್ತಿ ಇದಾಗ ಏನ್ ಹೇಳ್ತೀವಿ ಅಂದ್ರೆ, ಈ ಸಣ್ಣ ಬದುಗಳನ್ನ ಹಾಕೊಳ್ಳಿ. ನಾವು ಬಿತ್ತನೆ ಮಾಡೋ ಟೈಮ್ ಮುಂಚೆ ಅವನ್ನ ನಿರ್ಮಾಣ ಮಾಡ್ಕೊಳಕ್ ಬರ್ತದೆ, ಅದನ್ನ ಆ ಸಣ್ಣ ಬದುಗಳನ್ನ ಮಾಡ್ಕೊಳ್ಳೋದು ಏನಿರುತ್ತೆ, ಆ ಸಣ್ಣ ಬದುಗಳ ಮೇಲೆ ನಾವು ಹರಳ ಹಾಕೊಳ್ಬಹುದು, ತೊಗರಿ ಹಾಕೊಳ್ಬಹುದು, ಅಥವಾ ಈ ಮೈಸೂರು ಚಾಮರಾಜನಗರ ಕಡೆ ಸಜ್ಜೆ ಕೂಡ ಹಾಕೊಂಡು ಹುಲ್ಲು ಮೇವುಗೋಸ್ಕರ ಹಾಕೊಳ್ತಾರೆ. ಈ ರೀತಿ ಸಣ್ಣ ಬದುಗಳನ್ನ ಹಾಕೊಂಡು ಆ ನೀರು ಅಲ್ಲಲ್ಲೇ ಅಲ್ಲೇ ಇಂಗುಕ್ಕೆ ಅನುಕೂಲ ಆಗುತ್ತದೆ. ಇದು ಕೆಂಪು ಮಣ್ಣು ಭೂ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹೇಳುವಂತ. ಇನ್ನು ಕಪ್ಪು ಮಣ್ಣಲ್ಲಿ, ಕಪ್ಪು ಮಣ್ಣು ಭೂಮಿನಲ್ಲಿ ಏನಾಗ್ತದೆ, ಅಲ್ಲಿ ಭೌತಿಕವಾಗಿ ನೀರು ಇಂಗುವುದು ಸ್ವಲ್ಪ ನಿಧಾನ. ಯಾವಾಗ ಮಣ್ಣು ಒದ್ದೆ ಆಗ್ಬಿಡುತ್ತೆ, ಆ ಈ ಇರುವಂತ ಕಣ ಮಣ್ಣಿನ ಕಣಗಳು ಹರಡ್ಕೊಂಡು ಒಂಥರ ನೀರನ್ನ ಹೋಗುಕ್ಕೆ ಹರಿದು ಹರಿಗದು ಹೋಗುದು ಒಳಗಡೆ ಹೋಗೋದಕ್ಕೆ ಬ್ಲಾಕ್ ಆದಂಗೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಾಗ್ತದೆ ಅಲ್ಲಿ ಅಂತಂದ್ರೆ, ನೀರು ಭೂಮಿ ಮೇಲ್ಗಡೆ ನಿಂತ್ಕೊಳ್ಳಕ್ ಅವಕಾಶ ಮಾಡ್ಕೊಡೋದು. ಅಂದ್ರೆ ಏನಪ್ಪ ಅಂತಂದ್ರೆ, ಈ ಚೌಕ ಮಡಿ ಅಂತ ಹೇಳ್ತೀವಿ, ಮಡಿಗಳನ್ನ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ಒಂದು 3 meter by 3 meter ಅಥವಾ 6 meter by ಚೌಕಾಕಾರದ ಇದನ್ನ ಅಥವಾ ಗುಳಿಗಳನ್ನ ಮಾಡ್ಕೊಳ್ಬಹುದು, ಸ್ಕೂಪಿಂಗ್ ಅಂತ ಹೇಳ್ತೀವಿ. ಸಣ್ಣ ಗುಳಿಗಳನ್ನ ಮೇಲ್ಮಣ್ಣು ಜಾಸ್ತಿ ಹೋಗದಂತೆ ಸಣ್ಣ ಗುಳಿ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ಏನಾಗ್ತದೆ, ಆ ಬಿದ್ದಂತ ಮಳೆ ನೀರು ಆ ಚೌಕಮಡಿನಲ್ಲೇ ಆಗ್ಲಿ ಆ ಗುಳಿಗಳಲ್ಲಿ ಇರ್ತದೆ, ಕ್ರಮೇಣ ಅದು ಭೂಮಿನಲ್ಲಿ ಇಂಗುವುದರಿಂದ ನಮ್ಗೆ ಭೂಮಿನಲ್ಲಿ ಸಂರಕ್ಷಣೆ ನೀರಿನ ಸಂರಕ್ಷಣೆ ಮಾಡ್ಕೊಂಡ ರೀತಿ ಇದಾಗ್ತದೆ. ಇದ್ರ ಜೊತೆಗೆ ನಾವು ಇನ್ನು ಕೂಡ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಈ ದಿಂಡು ಸಾಲುಗಳು ಅಲ್ಲೂ ಕೂಡ ಹತ್ತಿನೇ ಈ ದಿಂಡು ಸಾಲುಗಳು ಇದು ಮಾಡ್ತೀವಿ. ಆಮೇಲೆ ಲಂಬ ಬದುಕೆ ಅಂತ ಹೇಳ್ತೀವಿ, ಅದು ಕೂಡ ಈ ವರ್ಟಿಕಲ್ ಮಲ್ಚಿಂಗ್ ಅಂತ ಅಂದ್ರೆ ಬಿರುಕು ಬಿಟ್ಕೊಂಡಿರುತ್ತಲ್ಲ. ಹೌದು, ಆ ಒಂದು ಈ ಟ್ರೆಂಚ್ ಅನ್ನ ಮಾಡಿಕೊಂಡು ಆ ಟ್ರೆಂಚ್ ನಲ್ಲಿ ಈ ಕಸಕಡ್ಡಿಗಳು ಏನ್ ಇರ್ತವೆ ನೋಡಿ, ಅದು ಜೋಳದ ಕಡ್ಡಿನೇ ಆಗ್ಬೋದು, ಹತ್ತಿ ಕಡ್ಡಿನೇ ಆಗ್ಬೋದು, ಅವನ್ನ ತುಂಬಿಕೊಂಡಿದ್ದಾಗ ಏನಾಗ್ತದೆ, ಬಿದ್ದಂತ ಮಳೆ ನೀರು ಅಲ್ಲಿ ಆ ಪ್ರದೇಶ ಒಳಗಡೆ ಭೂಮಿ ಒಳಗಡೆ ಇಂಗುಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಕೆಲವರು ದೊಡ್ಡ ದೊಡ್ಡ ಹೆಂಟೆಗಳನ್ನು ಬಳಸ್ಕೊಳ್ತಾರೆ, ಹೌದು, ಮಣ್ಣಿನ ಹೆಂಟೆಗಳನ್ನ ತಡದಂಗ ಆಗ್ತದೆ, ತಡೆದು ಅಲ್ಲಿ ನೀರು ನಿಂತ್ಕೊಳ್ಳಿ ಮಣ್ಣು ನೀರು ನಿಂತ್ಕೊಳ್ಳೋದ್ರಿಂದ ಏನಾಗ್ತದೆ, ಭೂಮಿ ಒಳಗಡೆ ಎಷ್ಟು ಸಾಧ್ಯನೋ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಬಿದ್ದಂತ ಮಳೆಯ ನೀರು ಭೂಮಿ ಒಳಗಡೆ ಹೋಗ್ಬೇಕು, ಹಿಂಗ್ಬೇಕು. ಆ ಒಂದು ದೃಷ್ಟಿನಲ್ಲಿ ನಾವು ಈ ಕ್ರಮಗಳನ್ನ ಅನುಸರಿಸ, ಇದು ಬಹಳ ಮುಖ್ಯ. ರೈತರಿಗೆ ಈಗ ಬದುಗಳು ಏನಿದೆ, ಅವರು ಬದುಗಳು ಹಿಂದಿಂದ ಹಾಕೊಂಡು ಬಂದಿದ್ದಾರೆ, ಅದ್ರ ಸಂರಕ್ಷಣೆ ಬೇಕಾಗಿದೆ, ಬದುಗಳ ಮೇಲ್ವಿಚಾರಣೆ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮಾಡಿಸಿದ್ದಾರೆ, ಜಲಾನಯನ ಅಭಿವೃದ್ಧಿ ಪ್ರದೇಶದವರು ಕೂಡ ಅವುಗಳನ್ನ ಮಾಡಿದ್ದಾರೆ. ವಿಶ್ವ ಬ್ಯಾಂಕ್ ನೆರವಿಂದಲೂ ಸಾಕಷ್ಟು ಈ ಬದುಗಳ ರಚನೆ ನಮ್ಮ ರಾಜ್ಯದಲ್ಲಿ ಕುಸುಕಿ ಪ್ರದೇಶದಲ್ಲಾಗಿದೆ. ಆದ್ರೆ ಜಿಂಕ್ ಟೆರೆಸ್ಗಳು ಅಂತ ಈ ಕಪ್ಪು ಮಣ್ಣಲ್ಲಿ ಅವು ಏನ್ ಮಾಡ್ಕೋಬಹುದು, ಅದು ಕೂಡ ಏನಪ್ಪಾ ಅಂತಂತಂದ್ರೆ ಸ್ವಲ್ಪ ಈ ಎರಡು ನದಿಗಳ ಬದುವಿನ ಪ್ರದೇಶ ಏನಿರ್ತದೆ ನೋಡಿ, ಮೇಲ್ಭಾಗದ ಮಣ್ಣನ್ನ ಸ್ವಲ್ಪ ಕೆಳಗಡೆ ಪ್ರದೇಶಕ್ಕೆ ತಂದು ತಳ್ಕೊಳ್ಳುದು. ಆ ತಳ್ಕೊಂಡ ಏನಾಗ್ತದೆ, ಭೂಮಿ ಮಟ್ಟ ಆಗ್ತದೆ. ಈಗ ಇಳಿಜಾರನ್ನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ಬದುವಿನ ಮೇಲ್ಭಾಗ ಮೇಲ್ಗಡೆ ಭಾಗದ ಬದುವಿನ ಕೆಳಭಾಗ, ಆ ಕೆಳ ಬದುವಿನ ಮೇಲ್ಭಾಗ, ಈ ಮಣ್ಣನ್ನ ತಳ್ಕೊಳ್ಳೋದ್ರಿಂದ ಏನಾಗ್ತದೆ, ಸಮ ಮಾಡ್ಕೊಂಡಂಗೆ ಆಗ್ತದೆ, ಎರಡು ಪಟ್ಟಿ ಆಗದಂಗ ಆಗ್ತದೆ. ಎರಡು ಪಟ್ಟಿ ಕೆಳಗಡೆ ಈ ಮಳೆ ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ, ಈ ಮೇಲ್ಗಡೆ ಪಟ್ಟಿ ಪ್ರದೇಶದಲ್ಲಿ ಬೆಳೆ ಚೆನ್ನಾಗಿ ಬರ್ತದೆ, ಕೆಳಗಡೆ ಪ್ರದೇಶದಲ್ಲಿ ತೇವಾಂಶ ಇರ್ತದೆ. ಅಲ್ಲಿ ನಾವು ಬೇಕಾದ್ರೆ ಈ ಬೇರೆ ಭತ್ತ ಹೆಚ್ಚಿಗೆ ನೀರನ್ನು ಉಪಯೋಗಿಸುವಂತ ಬೆಳೆಗಳನ್ನ ಬೆಳ್ಕೊಳಕ್ ಸಾಧ್ಯವಾಗ್ತದೆ. ಈಗ ಜಿಂಕ್ ಟೆರೇಸಿಂಗ್ ಅನ್ನೋದು ಕೂಡ ಅದರಲ್ಲೂ ಕೂಡ ಈ ಆಳದ ಮಣ್ಣು ಏನಿದೆ ನೋಡಿ, ಕಪ್ಪು ಆಳದ ಮಣ್ಣಿನಲ್ಲಿ ಇದನ್ನ ಮಾಡ್ಕೊಳ್ಳೋದು ಬಹಳಷ್ಟು ಸೂಕ್ತ. ಈ ರೀತಿ ನಮಗೆ ಈ ಕುಸುಕಿ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ನೀರು ಲಭ್ಯವಾದ್ರೆ ಅದನ್ನ ಏನ್ ಮಾಡ್ಕೋಬಹುದು ಅಂತ ನಾವು ಈಗಾಗಲೇ ಈ ಮಾತನ್ನ ಹೇಳ್ದು. ಏನಾಗ್ತದೆ, ಈ ಮೇ ಜೂನ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯ ಇನ್ಎವಿಟಬಲ್ ರನ್ ಆಫ್ ಅಂತ ಹೇಳ್ತೀವಿ. ಅದು ಹೊರಗಡೆ ಇಷ್ಟೇ ಸಂರಕ್ಷಣೆ ಕ್ರಮ ತೆಗೆದುಕೊಂಡು ಕೂಡ ಕೆಲವೊಂದು 20% to 25% ಭಾಗದಷ್ಟು ನೀರು ಹರಿದು ಹೊರಗಡೆ ಬರ್ತದೆ. ಆ ಬಂದಂತ ನೀರನ್ನ ನಾವು ಒಂದ್ ಕಡೆ ಶೇಖರಣೆ ಮಾಡಿಕೊಂಡು ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನ ನಾವು ಮರುಬಳಕೆ ಮಾಡ್ಕೊಳಕಾಗ್ತದೆ. ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ನೀರು ಹಿಂಗ್ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಎಲ್ಲಿ ಸಾಧ್ಯತೆ ಇದೆ, ಸ್ವಲ್ಪ ಮಳೆ ಹೆಚ್ಚಾಗುವಂತ ಪ್ರದೇಶ, ಎಲ್ಲಾ ಪ್ರದೇಶಕ್ಕೂ ನಾವು ಕೃಷಿ ಹೊಂಡ ಮಾಡೋಕೆ ಆಗೋಲ್ಲ. ಸುಮಾರು 750 mm ಹೆಚ್ಚಿಗೆ ಮಳೆ ಆಗುವಂತ ಪ್ರದೇಶ, ಸಮತಟ್ಟಾದ ಪ್ರದೇಶ, ಆಳವಾದ ಭೂಮಿನಲ್ಲಿ ಎಲ್ಲಿ ನೀರು ಬಂದು ಬರ್ತದೆ ಶೇಖರಣೆ ಆಗೋಕೆ ಸಾಧ್ಯ ಇರ್ತದೆ, ಅಂತ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಅದನ್ನ ಶೇಖರಣೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಕೆಲಸ ಇದೆ ಅಲ್ಲಿ. ಆ ಇದಂತ ನೀರನ್ನ ನಾವು ಡೀಸೆಲ್ ಪಂಪ್ ಮೆಷಿನ್ ಉಪಯೋಗಿಸ್ಕೊಂಡು ಆ ನೀರನ್ನ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಈಗ ಕೃಷಿ ಹೊಂಡಗಳಲ್ಲಿ ನಾವು ನೀರು ಸಂಗ್ರಹಣೆ ಮಾಡ್ತೀವಲ್ಲ, ಹೌದು, ಅದು ಹಿಂಗೋಗೋದಿಲ್ವೇ? ಹೌದು, ಎರಡು ರೀತಿ ನೀರು ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಒಂದು ಹಿಂಗು ಹೋಗ್ಬಿಡುತ್ತೆ, ಇನ್ನೊಂದು ಏನಪ್ಪ ಅಂದ್ರೆ ಆವಿ ಆಗಿ ಹೋಗುತ್ತೆ. ಎರಡು ಸಾಧ್ಯತೆ ಇದೆ. ಅದರಲ್ಲಿ ಹೆಚ್ಚಿಗೆ ಪ್ರಮುಖವಾಗಿ ಆ ಕೃಷಿ ಹೊಂಡದಲ್ಲಿ ನೀರು ಹಿಂಗು ಹೋಗುವುದೇನೆ ಜಾಸ್ತಿ ಇದೆ. ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಶಿಫಾರಸು ಮಾಡ್ತಾ ಇದೀವಿ ಅಂದ್ರೆ, ಸ್ವಲ್ಪ ಗಾರೆ ಈ ಮಣ್ಣು ಮಿಶ್ರ ಮಾಡಿಕೊಂಡು ಗಾರೆ ರೀತಿನಲ್ಲಿ ಅವ ಏನು 4 ಸೈಡ್ಗಳು ಕೂಡ ಹಾಕೊಂಡು ತಳಭಾಗದಲ್ಲಿ ಹಾಕೊಂಡಾಗ ಅದನ್ನ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಅಂದ್ರೆ ಖರ್ಚು ಜಾಸ್ತಿ ಆಗ್ತದೆ. ಖರ್ಚು ಜಾಸ್ತಿ ತಗೊಳ್ಳೋದ್ರಿಂದ ಇದೊಂದು ಅದೇ, ಇದು ಕೆಂಪು ಮಣ್ಣು ಭೂ ಪ್ರದೇಶದಲ್ಲಿ ಬೇಕಾಯ್ತದೆ. ಕಪ್ಪು ಮಣ್ಣು ಭೂಮಿಯಲ್ಲಿ ತೆಗೆದಿರುವಂತ ಹೊಂಡ ಏನಿರ್ತವೆ ನೋಡಿ, ಅಲ್ಲಿ ಈ ರೀತಿ ಏನೋ ನಾವು ಗಾರೆ ಮಾಡ್ಕೊಳ್ಳೋದೇ ಆಗ್ಲಿ, ಸಿಮೆಂಟ್ ಮಾಡ್ಕೊಳ್ಳೋದೇ ಆಗ್ಲಿ, ಕಲ್ ಚಪ್ಪಡಿ ಹಾಕೊಳ್ಳೋದೇ ಆಗ್ಲಿ, ಪಾಲಿಥಿನ್ ಲೈನಿಂಗ್ ಅಂತ ಹೇಳ್ತೀವಿ, ಪಾಲಿಥಿನ್ ಹಾಕೊಳ್ಳೋ, ಈ ರೀತಿ ಎಲ್ಲ ಮಾಡೋಕೆ ಇದ್ದಿದೆ. ಆದ್ರೆ ಖರ್ಚು ಜಾಸ್ತಿ ಆಗ್ತದೆ. ಆ ಒಂದು ದೃಷ್ಟಿಯಿಂದ ರೈತರು ತಮ್ಮ ಆರ್ಥಿಕ ಅನುಕೂಲ ನೋಡಿಕೊಂಡು ಇವು ಏನಿದೆ, ತಾಂತ್ರಿಕವಾಗಿ ನಮ್ಮಲ್ಲಿ ಮಾಹಿತಿ ಲಭ್ಯ ಇದೆ, ಅವನ್ನ ನಾವು ಅದನ್ನ ಪಡ್ಕೊಂಡು ಇದನ್ನ ಅನುಸರಿಸೋಕೆ ಸಾಧ್ಯವಿದೆ. ಮತ್ತೆ ಅವುಗಳನ್ನ ಮಾಡ್ಕೊಂಡ್ರು ಕೂಡ ಒಂದ್ ವೇಳೆ ನೀರು ಸಂಗ್ರಹಣೆ ಆದ್ರೆ ನಾವು ನೀರಾವರಿಗೆ ಬಳಸ್ಕೋಬಹುದು. ಹೌದು, ಖಂಡಿತ. ಈ ನಾವೇನಾಯ್ತಂದ್ರೆ ಈ ಹೊಂಡದ ಕೃಷಿ ಹೊಂಡದ ಪಕ್ಕ ಈ ತರಕಾರಿ ಬೆಳೆಗಳನ್ನ ಬೆಳ್ಕೊಂಡು, ಮೆಣಸಿನಕಾಯಿ ಬೆಳ್ಕೊಳ್ಳೋದು, ಟೊಮೆಟೊ ಬೆಳ್ಕೊಳ್ಳೋದು, ಈ ರೀತಿ ಸ್ವಲ್ಪ ರೈತನಿಗೆ ಆರ್ಥಿಕವಾಗಿ ಅನುಕೂಲ ಆಗೋ, ಹೆಚ್ಚಿಗೆ ಆರ್ಥಿಕ ಅನುಕೂಲ ಆಗುವಂತ ಬೆಳೆಗಳನ್ನ ಬೆಳ್ಕೊಂಡು ಅವಕ್ಕೆ ಮಳೆ ಇಲ್ಲದೆ ಇದ್ದಂತ ಕಾಲದಲ್ಲಿ ಈ ನೀರನ್ನ ಕೊಟ್ಕೊಳಕ್ ಸಾಧ್ಯವಾಗ್ತದೆ. ಇನ್ನ ಭೂಮಿಯ ಫಲವತ್ತತೆ ಈ ಒಂದು ತೇವಾಂಶದ ಸಂರಕ್ಷಣೆಯಲ್ಲಿ ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ, ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ ಅಂತ? ಇದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ವರ್ಷವರೆಗೆ ನಾವು ಈ ಮಳೆ ಮಣ್ಣು ಮತ್ತು ತೇವಾಂಶ ರಕ್ಷಣೆಯ ಬಗ್ಗೆ ಮಾತಾಡುವಾಗ ಇದಕ್ಕೆ ನಾವು ಹೆಚ್ಚಿಗೆ ಗಮನ ಕೊಡ್ತಾ ಇರಲಿಲ್ಲ. ಆದ್ರೆ ಕಳೆದ ಒಂದು 3-4 ವರ್ಷಗಳಿಂದ ನಾವು ನಮ್ಮ ರೈತರಿಗೆ ಈ ಒಂದು ಮಾಹಿತಿ ಏನಿದೆ ಅದನ್ನು ಹೇಳ್ತಾ ಇದ್ದೀವಿ. ಯಾವಾಗ ನಾವು ಭೂಮಿಯ ಫಲವತ್ತತೆಯನ್ನು ಅಭಿವೃದ್ಧಿ ಮಾಡ್ಕೊಳ್ತೀವಿ, ಸಾವಯವ ಅಂಶ ಜಾಸ್ತಿ ಆಗ್ತದೆ. ಸಾವಯವ ಅಂಶ ಭೂಮಿನಲ್ಲಿ ಇದ್ದಾಗ ನೀರನ್ನು ಹಿಡಿದಿಡುವಂತ ಶಕ್ತಿ ಮಣ್ಣಿಗೆ ಬರ್ತದೆ. ಆದ್ರೆ ಮಣ್ಣಿನ ಕಣಗಳ ರಚನೆ ಕೂಡ ಚೆನ್ನಾಗಿರ್ತದೆ. ರಚನೆ ಚೆನ್ನಾಗಿದೆ, ಏನಾಯ್ತದೆ, ಗಾಳಿ ಚೆನ್ನಾಗಿ ಆಡುತ್ತೆ, ಬೇರುಗಳು ಚೆನ್ನಾಗಿ ಬೆಳ್ಕೊಳ್ಳುತ್ತವೆ. ಇದ್ರ ಜೊತೆಗೆ ಸಾವಯವ ಅಂಶ ಇರೋದ್ರಿಂದ ನಾವೇನು ಇಂಗಾಲ ಕೂಡ ಬೆಳೆಗೆ ಸಿಗ್ತದೆ. ಈ ಒಂದು ಮೂಲಕ ಭೂಮಿಯ ಫಲವತ್ತತೆ ಚೆನ್ನಾಗಿದ್ದಾಗ ಬೆಳೆಗೆ ಚೆನ್ನಾಗಾಗುತ್ತೆ, ಬೇರು ಚೆನ್ನಾಗಿ ಬೆಳೆದು ಸಾಕಷ್ಟು ಭೂಮಿ ಒಳಗಡೆ ಬಿಡುವುದರಿಂದ ಅದು ಆಳದಿಂದ ನೀರನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಭೂಮಿಯ ಫಲವತ್ತತೆ ಬಗ್ಗೆ ಕೂಡ ಈ ಕುಸುಕಿ ಪ್ರದೇಶದಲ್ಲಿ ನಾವು ಹೆಚ್ಚಿನ ಗಮನ ಕೊಟ್ಟಾಗ ಬೆಳೆಗಳು ಈ ಒಂದು ವೇಳೆ ಮಳೆಯಲ್ಲಿ ಮಳೆಗೆ ಸಿಲುಕಿದ್ರು ಕೂಡ ಅಷ್ಟು ಬಾಡುವುದ ಸಾಧ್ಯತೆ ಕಡಿಮೆ ಇರ್ತದೆ ಅನ್ನೋ ಮಾತನ್ನ ನಾವು ಈಗ ಒತ್ತಿ ಹೇಳ್ತಾ ಇದ್ದೀವಿ. ಮತ್ತೆ ಸಾವಯವ ಅಂಶವನ್ನು ಸೇರಿಸೋದ್ರಿಂದಲೂ ಕೂಡ ಈ ತೇವಾಂಶದ ಸಂರಕ್ಷಣೆ ಬಹಳ ಅನುಕೂಲ. ಹೌದು, ಭೌತಿಕ ಗುಣ ಚೆನ್ನಾಗಾಗುತ್ತೆ ನೋಡಿ. ಅದನ್ನು ಕೇವಲ ಒಂದು ವರ್ಷ ಮಾಡೋದಲ್ಲ, ಪ್ರತಿ ವರ್ಷ ಮಾಡ್ಕೊಂಡು ಬಂದಾಗ, ಸುಸ್ಥಿರವಾಗಿ ಮಾಡ್ತಾ ಬಂದಾಗ ಇದು ಬಹಳಷ್ಟು ಅನುಕೂಲ ಆಗ್ತದೆ. ಇನ್ನು ಮಳೆಗಾಲ ಪ್ರಾರಂಭವಾಗುವವರೆಗೂ ನಮ್ಮ ರೈತರು ಈ ಮಣ್ಣು ಮತ್ತೆ ತೇವಾಂಶದ ಸಂರಕ್ಷಣೆಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಸಲಹೆ ಕೊಡ್ತೀರಿ? ಈಗ ಈಗ ಅವರಲ್ಲೂ ಕೂಡ ಒಂದು ಅನುಭವ ಇದೆ. ಅವರ ಏನು ಒಂದು ಬೇಸಾಯ ಮಾಡ್ಕೊಂಡು ಬರೋದ್ರಿಂದ ಮಣ್ಣನ್ನ ಬದುಗಳು ಹಾಕೊಳ್ಬೇಕು, ಬದುನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಅವರಲ್ಲಿ ಮನನ ಇದೆ. ಆದ್ರೂ ಕೂಡ ಏನು ತಮ್ಮ ಅನುಭವಗಳು ಏನಿದೆ ಆ ಅನುಭವವನ್ನ ಆಧರಿಸಿಕೊಂಡು ಇನ್ನು ಮುಂದಿನ ವರ್ಷಕ್ಕೆ ನಾವು ಮಾಡಬೇಕಾದ್ರೆ ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅವ್ರು ಮನನ ಮಾಡಿಕೊಂಡು ಅದ್ರ ಜೊತೆಗೆ ಈಗೇನಾಗಿದೆ ನಮ್ಮ ಈ ಬೆಳೆ ಆದಷ್ಟು 2000 ಈ ವರ್ಷದ ಬೆಳೆಗಳು ಕಟಾವಿನ ಅಂಚಿನ ಕಟಾವಿಗೆ ಹತ್ರ ಬಂದಿವೆ. ಕಟಾವು ಮುಗಿದ ನಂತರ ಈ ಏನು ಮಳೆ ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ಕೋಲಾರ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆನಲ್ಲಿ ಈ ಇದು ಆಗ್ತದೆ, ಮಾಗಿ ಉಳುಮೆ ಮಾಡ್ಕೊಳ್ಳುವಂತ ಮಳೆ ಆಗ್ತವೆ. ಮಾಗಿ ಉಳುಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗಾಗಲೇ ಮತ್ತೆ ನಮ್ಮ ವಿಚಾರ ಮಾಡಿದೆವು, ಯಾವಾಗ ನಾವು ಭೂಮಿಯನ್ನ ನಾವು ಉಳುಮೆ ಮಾಡ್ಕೊಂಡಿರ್ತೀವಿ ಕ್ರಮೇಣ ಆ ಭೂಮಿನಲ್ಲಿ ಮಳೆ ಇಂಗುಕ್ಕೆ ಸಾಧ್ಯವಾಗ್ತದೆ. ಇದ್ರ ಬಗ್ಗೆ ರೈತರು ಗಮನ ಕೊಡಬೇಕು. ಒಂದು ಎರಡನೇದು, ಇತ್ತೀಚಿನ ವರ್ಷಗಳಲ್ಲಿ ಈ ಕುಸುಕಿ ತೋಟಗಾರಿಕೆಯಲ್ಲಿ ಮಾವು, ಸಪೋಟ, ಹಲಸು, ಹುಣಸೆ ಬೇಕಾದಷ್ಟು ನಮ್ಮ ರೈತರು ಬೆಳೆಗೆ ಪ್ರಾರಂಭ ಕುಸುಕಿನಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಏನು ಒಂದು 2-3 ವರ್ಷದಲ್ಲಿ ಹಾಕೊಂಡಿರುವಂತಹ ಸಸಿಗಳು ಏನಿರ್ತೀವಿ ನೋಡಿ, ಅವಕ್ಕೆ ಬುಡದಲ್ಲಿ ಸ್ವಲ್ಪ ಒಟ್ಟು ಒದಿಕೆ ನಾವು ಒದಿಕೆನ ಹಾಕೊಂಡಾಗ ಈ ತೇವಾಂಶ ಆವಿಯಾಗಿ ಹೋಗುವಂತ ನೀರನ್ನ ತೇವಾಂಶನ ಕಡಿಮೆ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಬಟ್ ಅಲ್ಲಿ ಒಂದು ಗಮನ ವಹಿಸೋದನ್ನ ಏನಪ್ಪ ಅಂತಂದ್ರೆ ಅದನ್ನ ತಿರುವಾಗ್ತಾ ಇರಬೇಕು. ತಿರುವಾಗ್ತಾ ಇದ್ದ ಏನಾಗ್ತಂದ್ರೆ ಈ ಗೆದ್ದು ತಿಂದು ಹಾಳಾಗೋಗ್ಬಿಡುತ್ತೆ. ತಿರುವಾಗಿ ಅದು ಮಣ್ಣಿಗೆ ಸೇರ್ಕೊಂಡಾಗ ಆ ಒದಿಕೆ ಏನಿರುತ್ತೆ, ಒದಿಕೆಲೆ ಇರುವಂತ ಸಾವಯವ ವಸ್ತು ಹಾಗೆ ಇರೋದ್ರಿಂದ ಸ್ವಲ್ಪ ನಾವು ತೇವಾಂಶ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ. ಈ ರೀತಿ ನಮ್ಮ ರೈತರು ತಮ್ಮ ಅನುಭವ ಏನಿದೆ ಅದನ್ನ ಸತತವಾಗಿ ಬಳಸ್ಕೋಬೇಕಾಗುತ್ತೆ. ಮತ್ತೆ ಈಗಿನ ಏನು ಒಂದು ವೈಜ್ಞಾನಿಕವಾಗಿ ಲಭ್ಯ ಇದೆ, ಈ ಮಾಹಿತಿಗಳು ಏನಿದೆ ಇವುಗಳನ್ನು ವಿಚಾರ ಮಾಡಿಕೊಂಡು ಮುಂದೆ ಯುಗಾದಿಯ ನಂತರ ಆಗ್ಬೋದು ಏನೋ ಭೂಮಿ ಸಿದ್ಧತೆ ಮಾಡ್ಕೊಳ್ತಾರೆ ಆಗ ಇವುಗಳನ್ನ ಅನುಸರಿಸೋದು ಬಹಳ ಮುಖ್ಯ. ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಏನಿದೆ ಈ ರೈತರಿಗೆ ಬಹಳ ಅನುಕೂಲ ಅಂತ ಹೇಳಿ ಅನುಕೂಲ ಅಂತ ನನಗೆ ಅದೇ ಉದ್ದೇಶದಿಂದ ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದ್ದು ಬಹಳ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಕೃಷ್ಣೇಗೌಡ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೇಳುಗರೆ, ಇದುವರೆಗೂ ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಕೃಷ್ಣೇಗೌಡ ಕೆಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಜನಪದ ಗೀತೆ ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರು. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ, ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ,